ಉಪಯುಕ್ತವಾದ ಸಂಗತಿಗಳು ನಿಮಗೆ ತಲುಪ್ತದೆ ಅನ್ನೋದು ನಾವು ಅಲ್ಲಲ್ಲಿ ಬೇರೆಯವ್ರು ಮಾತಾಡೋದು ನಿಮ್ಮಂಥವ್ರು ಮಾತಾಡೋದನ್ನ ಆಲಿಸ್ತಾ ಇರ್ತೀವಿ. ನಾಳೆ ಕ್ಯಾಲಿಸ್ಟಾ ಡಿ ಸಿಲ್ವಾ ಇವರು ಪರಿಸರ ಪ್ರಿಯ ಕೃಷಿ ಪದ್ಧತಿಗಳನ್ನು ತಮ್ಮ ಕಾಫಿ ತೋಟದಲ್ಲಿ ಹೇಗೆ ಅನುಸರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೋಮರಪೇಟೆ ಹತ್ರ ಅಬ್ಬೂರುಕಟ್ಟೆಯವರು. ಗುರುವಾರ ಎರೆಹುಳು ಮತ್ತು ಜೀವಾಮೃತ ಇವುಗಳ ತಯಾರಿಕೆ ಮತ್ತು ಬಳಕೆ ಹೇಗೆ ಏನು ಅನುಕೂಲಗಳು ಹೇಗೇಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಕುಶಾಲನಗರ ತಾಲೂಕು ಹುಲ್ಸೆಯ ಹೆಚ್ಎನ್ ಕಪ್ಪನಪ್ಪ ಅವರು ಮಾತನಾಡ್ತಿದ್ದಾರೆ. ಶುಕ್ರವಾರ ನಾಡು ನಾಡಿ ಈ ಕಾರ್ಯಕ್ರಮದಲ್ಲಿ ಕಿಡ್ನಿ ಕಲ್ಲು ಕರಗಿಸುವ ಬ್ರಯೋಫೈಲಮ್ನ ಅನುಭವ ಹೊಂದಿರುವ ಅಥವಾ ಆ ವಿಚಾರದಲ್ಲಿ ಚೆನ್ನಾಗಿ ತಿಳುವಳಿಕೆಯನ್ನು ಪಡೆದಿರುವ ಸಿದ್ದಲಿಂಗೇಶ್ವರ ಅವರು ಮೆಕ್ಕೆಜೋಳದ ದಿಂಡನ್ನು ಬಳಕೆ ಮಾಡಿಕೊಂಡು ಅಣಬೆಯನ್ನು ಬೆಳೆಸುತ್ತಿರುವ ರೈತರೊಬ್ಬರ ವಿಚಾರಗಳು ಬಿತ್ತರವಾಗ್ತಾ ಇದ್ದಾವೆ. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಸಂಪರ್ಕ ಮಾಡಿ ಮಾತನಾಡಬಹುದು. ಯುವ ಕೃಷಿಕರು ಹಾಗೆ ರೈತ ಮಹಿಳೆಯರು ಅನುಭವಿ ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಹಾಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು. 0872 72 200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಶ್ರೋತೃಗಳೇ, ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕನೂ ಕಾರ್ಯಕ್ರಮಗಳನ್ನು ಕೇಳ್ಬೋದು. ರೇಡಿಯೋ ಮೂಲಕ ಕೇಳೋದು ಒಂದು ರೀತಿ ನಿಮಗೆ ಹಿತ ಅನಿಸುತ್ತೆ, ಮೊಬೈಲಲ್ಲೇ ಕಾರ್ಯಕ್ರಮಗಳನ್ನು ಆಲಿಸ್ಕೊಂಡ್ರೆ ಮತ್ತೊಂದು ರೀತಿಯ ವಿಶೇಷತೆ. ಬರೀ ಕೊಡಗು ಅಲ್ದಲ್ಲೇ ಹೊರಗಡೆ ಜಿಲ್ಲೆಯಲ್ಲಿ, ಹೊರಗಡೆ ರಾಜ್ಯದಲ್ಲಿ, ಹಾಗೆ ಹೊರಗಡೆ ದೇಶದಲ್ಲಿರುವ ನಿಮ್ಮ ಆತ್ಮೀಯರು ಸಹ ಕಾರ್ಯಕ್ರಮಗಳನ್ನು ಕೇಳಲಿಕ್ಕೆ ಈ ಒಂದು ಆ್ಯಪ್ ನೆರವಾಗ್ತದೆ. ರೈತ ಬಾಂಧವರೇ, ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗುವ ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಬೋದು. ಅನುಭವಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಹಾಗೆ ರಸಪ್ರಶ್ನೆಗೆ ಉತ್ತರ ಹೇಳೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆ ತರಬಹುದು. ಮಾತಾಡಿ 0872 72 200006 ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ನಮಸ್ತೆ, ಯಾರು ತಾವು? ನಾವಿದ್ದ ಹಳ್ಳಿಗಟ್ಟಿಂದ ಗಣೇಶ್. ಗಣೇಶ್ ಅವರು ಎಲ್ಲಿಂದ ಅಂದ್ರಿ? ಹಳ್ಳಿಗಟ್ಟು, ಹಳ್ಳಿಗಟ್ಟು ಪೊನ್ನಪೇಟೆ ಹತ್ರ. ಅದು ಈಗ ವಿರಾಜಪೇಟೆ ತಾಲೂಕ್ ಬರುತ್ತಾ ಪೊನ್ನಪೇಟೆ ತಾಲೂಕ್ ಬರುತ್ತಾ? ಈಗ ಪೊನ್ನಪೇಟೆ ಬರ್ತದೆ. ಹೌದಾ? ಗಣೇಶನ ಏನ್ ಮಾಡ್ತದ್ರಿ ತಾವು? ನಾವು ಕೃಷಿ ಮಾಡುದು. ಹೌದು, ಕೃಷಿಕರೇ. ಏನೇನ್ ಬೆಳೆ ಮಾಡ್ತೀರಿ ಅಂದೆ? ಕಾಫಿ, ಭತ್ತ, ಅಡಿಕೆ, ಒಳ್ಳೆ ಮೆಣಸು ಎಲ್ಲ ಬೆಳೆಸ್ತೀವಿ. ಎಷ್ಟೆಕರೆ ತೋಟ ಇದೆ? ನಮಗೆ 4.5 ಎಕರೆ ಇದೆ. ಯಾರ್ಯಾರ ಮನೇಲಿ ಇದ್ರಿ? ನಾನು, ನಮ್ಮ ಮಿಸಸ್, ಮಗ, ಸೊಸೆ, 2 ಮಕ್ಕಳು. 4 ಜನ ಚೆನ್ನಾಗಿ ಕೆಲಸ ಮಾಡ್ತೀರಾ? ಮಗ ಮತ್ತು ಸೊಸೆ ಅವರಿಗೆ ಕೆಲಸ ಡ್ಯೂಟಿ ಕಾಲೇಜಲ್ಲಿ. ತಾವನು ಕೈ ಮುಟ್ಟು ಕೆಲಸ ಮಾಡ್ತೀರಿ? ಲವ್ಲವ್ ಕೆಲಿದಿರಲ್ವಾ? ಹೌದು ಸರ್. ತಮಗೆ ವಯಸ್ಸು ಎಷ್ಟು ಗಣೇಶನ? ತಮಗೆ 56 ವರ್ಷ. 56. ಇನ್ನೂ 10-15 ವರ್ಷ ಕೆಲಸ ಮಾಡ್ಬೋದಲ್ವಾ? ಹೌದು ಸರ್, ಧಾರಾಳವಾಗಿ ಮಾಡ್ಬೋದು. ಯಾಕಂದ್ರೆ ದಿನನಿತ್ಯ ಕೆಲಸ ಮಾಡೋರಿಗೆ ಏನು ಇನ್ನೂ 5-10 ವರ್ಷ ಹೊರೆ ಅಂತ ಅನಿಸೋದಿಲ್ಲ, ಲವ್ಲವಿಕೆ ಆಗಿರ್ತೀರಿ ಅಲ್ವಾ? ಹೌದು ಹೌದು ಹೌದು. ಭತ್ತ ಯಾವುದು ಬೆಳಿತೀರಿ? ನಾವು ಇದು ಚಿಂಗರಿ ಭತ್ತ ಮತ್ತೆ ದೊಡ್ಡಿ. ಓಹೋ, ಚಿಂಗರಿ ದೊಡ್ಡಿ. ನಿಮ್ಮ ಸಂಖ್ಯೆನ ಹೇಳ್ಬೋದಾ ಗಣೇಶನ? 8197307301993. ಚಿಂಗ್ರಿ ಮತ್ತು ದೊಡ್ಡಿ ಏನು ಭಿನ್ನವಾಗಿ ಕಾಣುತ್ತೆ ನಿಮಗೆ? ಚಿಂಗ್ರಿ ಊಟಕ್ಕೆ ಬಳಸ್ತೀವಿ, ದೊಡ್ಡಿ ಮಾರ್ಲಿಕ್ಕೆ. ದೊಡ್ಡಿ ಭತ್ತವನ್ನು ನೀವು ಅಡಿಗೆಗೆ ಬಳಸ್ಕೊಳ್ಳಲು? ದೊಡ್ಡಿನ ಕಡಿಮೆ ಕಡಿಮೆ. ಮನೆಯಲ್ಲಿ ಕುಸಲಕ್ಕಿನ ಉಪಯೋಗಿಸ್ಕೊಳ್ತೀರಾ? ಕುಸಲಕ್ಕಿಲ್ಲ. ಇಷ್ಟನೇ ಇಲ್ವಾ ಅಥವಾ ಅಷ್ಟಾಗಿ ಅದಕ್ಕೆ ಹೋಗ್ಕೊಂಡಿಲ್ವಾ? ಮೊದಲಿಂದ ನಾವು ಇದೇ ಅಕ್ಕಿ ಊಟ ಮಾಡುದು, ಬಿಕೆಬಿ ಬಿಟ್ಟು ಅಲ್ಲಿಂದ ಹಾಗೆ ಸಿಂಗ್ರಿ. ಇಲ್ಲ, ಕುಸಲಕ್ಕಿಯನ್ನ, ಕುಸಲಕ್ಕಿ ಗಂಜಿ, ಕುಸಲಕ್ಕಿದು ಇನ್ನು ಬೇರೆ ಬೇರೆ ಅದರ ಅಪರೂಪ ಬೇಸಿಗೆಯಲ್ಲಿ ಮಾಡ್ತೀವಿ ಒಂದೊಂದು ಟೈಮ್. ಅದು ಆಹಾರ ತಜ್ಞರು ಮತ್ತು ಇನ್ನು ಅನುಭವಸ್ರು ಹೇಳೋದು, ಸಾದಾ ಅಕ್ಕಿಗಿಂತ ಕುಸಲಕ್ಕಿ ಆರೋಗ್ಯಕ್ಕೆ ಒಳ್ಳೇದು, ಮತ್ತಿನ್ನು ಒಂಥರ ಗಟ್ಟಿ ಆರೋಗ್ಯ ಇಡ್ಲಿಕ್ಕೆ ನೆರವಾಗ್ತದೆ ಅಂತ ಅನ್ಕೊಂಡು ಹೇಳೋದು. ಪ್ರಯತ್ನ ಮಾಡಿ, ಚೆನ್ನಾಗಿರುತ್ತೆ, ಅದೊಂಥರ ರುಚಿ, ಅದೊಂಥರ ರುಚಿ. ದನಕರುಗಳಿದಾವ ಗಣೇಶಣ್ಣ? ಇದೆ. ಎಷ್ಟಿದಾವೆ? ಮೂರು ಹಸುಗಳು, ಎರಡು ಕರ ಇದೆ. ಹೌದಾ? ಎಷ್ಟು ವರ್ಷಗಳಿಂದ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ? ಸುಮಾರು 30 ವರ್ಷ ಆಯ್ತು ಅಲ್ವಾ? ಮನೇಲಿ ಎಷ್ಟು ರೇಡಿಯೋ ಇದಾವೆ? ಮನೇಲಿ ಎರಡು ರೇಡಿಯೋ ಇದೆ. ಹಾ ಹಾ, ಎಷ್ಟು ವರ್ಷದ ಆಯುಸ್ ಅವಕ್ಕೆ? ಒಂದು ಹಳೆ ರೇಡಿಯೋ, ಈಗ ಇನ್ನೊಂದು ಹೊಸದು. ಹೌದಾ? ಹೊಸದಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದೀರಿ? ಹೊಸದಕ್ಕೆ ಎಷ್ಟು ಹಣ ಕೊಟ್ಟು ಖರೀದಿ ಮಾಡಿದಿರಿ ಅಂದೆ? ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್, ಪ್ಲೀಸ್ ಸ್ಟೇ ಆನ್ ದ ಲೈನ್. ಗಣೇಶಣ್ಣ, ನೀವು ಮಾತನಾಡುತ್ತಿರುವ ಅವರು ವ್ಯತ್ಯಾಸ ಮಾಡ್ಕೊಂಡ್ರು. ಮತ್ತೊಮ್ಮೆ ಪ್ರಯತ್ನ ಮಾಡ್ಬೋದು ಗಣೇಶಣ್ಣ, ನೀವು ಅವ್ರ ಜೊತೆಗೆ ನಾವು ಮತ್ತೆ ವಿವರವಾಗಿ ಇನ್ನೊಂದ್ಸಾರಿ ಮಾತಾಡ್ತೀವಿ. ಪ್ರಶ್ನೆ ಕೇಳೋದಕ್ಕಿಂತ ಮುಂಚಿತವಾಗಿ ವ್ಯತ್ಯಾಸ ಆಯಿತು. ಶತ್ರುಗಳೇ, ನೋಡಿ ಗಣೇಶ್ ಅವರಿಗೆ 4.5 ಎಕರೆ ಕಾಫಿ, ಭತ್ತ, ಅಡಿಕೆ, ಕಾಳುಮೆಣಸು, ದನಕರಗಳನ್ನ ಇಟ್ಕೊಂಡಿದ್ದಾರೆ. ಒಂಥರ ಖುಷಿಯಾದ ಜೀವನ. ರೈತರು 4-6 ಬೆಳೆಗಳನ್ನು ಬೆಳೆದುಕೊಂಡು ಸಂತೋಷಕರವಾಗಿ ಜೀವನ ಮಾಡಿದರೆ ಅದೊಂಥರ ಸಾಮಾಜಿಕ ಆದರ್ಶ. ಶ್ರೋತೃಗಳೇ, ಕೃಷಿಕರಿಗಾಗಿ ಕಾರ್ಯಕ್ರಮ ಕೃಷಿ ಸಿರಿ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳು ಬಿತ್ತರವಾಗ್ತವೆ. ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು, ಮಾತಾಡಿ, ಕರೆಗಳು ಬರ್ತದವೆ. ನಮಸ್ಕಾರ, ಯಾರು ತಾವು? ಗಣೇಶಣ್ಣವರು. 8973019993 ಕೊಟ್ರಿ, ಇದು ಬೇರೆ ಸಂಖ್ಯೆಯಿಂದ ಮಾಡ್ತಿದ್ದೀರಲ್ವಾ? ಓಕೆ ಗಣೇಶಣ್ಣ, ಈಗ ಒಂದು ಪ್ರಶ್ನೆ. ಭತ್ತ ಬೆಳೀತಿದ್ರಿ, ಚಿಂಗ್ರಿ ಮತ್ತು ದೊಡ್ಡಿ ಭತ್ತವನ್ನು ಸಾಗುವಳಿ ಮಾಡ್ತಿದ್ರಿ. ಇಲ್ಲಿ ಕೊಡಗಿನಲ್ಲಿ ಒಂದು ತಳಿ ಭತ್ತ ಇದೆ, ಅಕ್ಕಿ ಕಪ್ಪಾಗಿರುತ್ತೆ. ಅಕ್ಕಿ ಕಪ್ಪಾಗಿರುತ್ತೆ, ಮೇಲೆ ಸಿಪ್ಪೆನೂ ಒಂದ್ ರೀತಿಯಲ್ಲಿ ಕಪ್ಪಾಗಿ ಕಾಣುತ್ತೆ. ಯಾವುದು ಭತ್ತದ ತಳಿ ಅನ್ಕೊಂಡು ಹೇಳ್ಬೋದಾ? ಅದು ಕೆಲವೊಬ್ರು ಬೆಳೀತಿದ್ರೆ ಕೊಡಗಿನ, ಅದೇ ಗೊತ್ತಿದೆ, ಮರ್ತೋಯ್ತು ಹೆಸರಿಗೆ. ಅನ್ನ ಮಾಡಿದ್ರೆ ಏನು ಇಷ್ಟೊಂದು ಬಣ್ಣ ಇದೆಯಲ್ಲ, ಕಪ್ಪಾಗಿ ಕಾಣುತ್ತೆ. ಪಾಯಸ ಮಾಡಿದ್ರು ಹಾಗೆ ನೋಡಿದೀನಿ ನಾನು, ಹೆಸರು ಬರೋದಿಲ್ಲ ಕಾಣಿದ್ರೆ. ಹೌದಾ? ಬಳಕೆ ಮಾಡಿದ್ರೆ? ಬಳಕೆ ಅಲ್ಲ, ದೇವಸ್ಥಾನದಲ್ಲಿ ಒಂದ್ ದಿವಸ ನೈವೇದ್ಯ ಮಾಡಿದ್ರು ತಗೊಂಡಿದೆ. ಅದನ್ನ ಹಿಟ್ಟು ಮಾಡಿ ರೊಟ್ಟಿ ಏನಾದ್ರು ದೋಸೆ ಮಾಡಿದ್ರೆ ಕರ್ಗೆ ಇರುತ್ತೆ ಅಂತ ಹೇಳ್ತಾ ಇದ್ರು ಇವತ್ತೊಬ್ರು ರೈತರು. ರಾಗಿ, ರಾಗಿ ತರ ಕಪ್ಪ ಅಲ್ವಾ? ಹೌದು ಹೌದು. ಆ ತರದ ಭತ್ತದ ತಳಿಗಳು ಆರೋಗ್ಯಕ್ಕೆ ಒಳ್ಳೇದಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಕೆಂಪು, ಕಪ್ಪು, ಇನ್ನು ಬಂಗಾರದ ಬಣ್ಣದ ಭತ್ತ ಅಥವಾ ಅಕ್ಕಿ ಉಪಯುಕ್ತ ಅಂತ ಹೇಳ್ತಾರೆ. ನೋಡೋಣ, ಮುಂದೆ ಅವರು ಹೇಳಿಲ್ಲ ಅಂದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಕೇಳ್ತಾ ಇರಿ, ಮಾತಾಡೋಣ. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನಿಮ್ಮ ಮುಂದೆ ಪ್ರಶ್ನೆ ಇದೆ, ಕಪ್ಪು ಬಣ್ಣದ ಅಕ್ಕಿಯ ತಳಿ ಯಾವುದು, ಅದರ ಹೆಸರೇನಂತ ಅನ್ಕೊಂಡು ಹೇಳ್ಬೋದೇನ? ನೋಡಿ ಯಾರು ಮಾತಾಡ್ತಿರೋದು. ನಮಸ್ಕಾರ, ಹೇಳಿ ಹೇಳಿ ಹೇಳಿ. ಹಲೋ, ನನ್ನ ಹೆಸರು ಸಚಿನ್ ಅಂತ ಹೇಳಿ. ಸಚಿನ್ನ? ಹೌದು. ಎಲ್ಲಿಂದ ಸಚಿನ್? ತಾಕೇರಿಂದ. ತಾಕೇರಿ. ಸಚಿನ್, ನಿಮ್ಮ ತಂದೆ ತಾಯಿಯ ಹೆಸರು ಹೇಳ್ಬೋದಾ? ಇದು ವಿನೋದಾಕ್ಷಿ ಅಂತ ಹೇಳಿ ಮಾಡಿದ್ರು. ವಿನೋದಾಕ್ಷಿ ಅವರು ಮಾತಾಡಿದ್ ಬಹಳ ಖುಷಿ ಆಯ್ತು. ಮತ್ತೆ ಸಂದರ್ಶನ ಮಾಡಿದ್ವಿ, ಒಂಥರ ಮೆಚ್ಚುವ ವ್ಯಕ್ತಿತ್ವ. ಮಹಿಳೆಯರು ಹೀಗೂ ಇದ್ರೆ ಹಳ್ಳಿಗಳಲ್ಲಿ ಮನೆತನಕ್ಕೂ ಒಂಥರ ಶೋಭೆ, ಇತರರಿಗೂ ಆದರ್ಶ. ಬಹಳ ಸಂತೋಷ ಆಯ್ತು ನಿಮ್ಮ ತಾಯಿಯ ಗುಣ ನೋಡಿ. ಮತ್ತೆ ನೀವು ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡು ಹೋಗ್ತಾ ಇದೀರಿ ಅಂತ ಕೇಳಿಸ್ಕೊಂಡಿದೀವಿ ಅಲ್ವಾ? ಸಣ್ಣದ್ರಿಂದ ಅಭ್ಯಾಸ ಮಾಡಿದಾರೆ ಸರ್. ಬಹಳ ಖುಷಿ ಆಯ್ತು ಸಚಿನ್. ಒಳ್ಳೇದು ಸಚಿನ್. ನಿಮಗೆ ವಯಸ್ಸೆಷ್ಟು? ನನಗೀಗ 24 ಸರ್. 24. ಈಗ ಓದೋದು ಮುಗಿತಾ ಅಥವಾ ಇನ್ನು ಓದ್ತಾ ಇದೀರಾ? ಕಂಪ್ಲೀಟ್ ಆಯ್ತು ಸರ್ ಇಂಜಿನಿಯರಿಂಗ್. ಇಂಜಿನಿಯರಿಂಗ್? ಹೌದು ಸರ್. ಯಾವುದು? ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್. ಈಗ ಮುಂದೆ ಉದ್ಯೋಗಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ರೆ ಅಥವಾ ಕೃಷಿಯಲ್ಲೇ ಮುಂದುವರಿಸ್ಬೇಕಂತ ಅನ್ಕೊಂಡಿದ್ರೆ ಅಥವಾ ಉದ್ಯೋಗ ಕೃಷಿ ಎರಡನ್ನ ಇಟ್ಕೊಂಡು ನಿಭಾಯಿಸ್ಬೇಕಂತ ಅನ್ಕೊಂಡಿದ್ರೆ ಹೇಗೆ ಸರ್? ಅದೇ ನೋಡುವ ಅಂತ ಹೇಳಿ ನಾವ್ ಈಗ ಇಲ್ಲಿದೀವಲ್ಲ, ಈಗ ಇದನ್ನ ತೋಟ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು, ಅದೆಲ್ಲ ಮೈಂಟೈನ್ ಮಾಡ್ಬೇಕಲ್ಲ ಸರ್. ಅದೇ ಚಾನ್ಸ್ ಸಿಕ್ಕಿರ್ ಮಾಡ್ತಾವ ಇವಾಗಷ್ಟೇ ಅಲ್ವಾ? ಹೌದು, ಖುಷಿ ಆಯ್ತು, ಖುಷಿ ಆಯ್ತು ನೋಡಿ. ಅಂದ್ರೆ ನಿಮ್ಗೆ ಮೊದಲ ಒಲವು ಇರೋದು ಕೃಷಿ. ಹೌದು, ಅದು ಒಂಥರ ಜೀವದ ಕಸಬು ಅಲ್ವಾ? ಸರ್ ಅಮ್ಮೆಲ್ಲ ಚುರುಕಾಗಿದ್ದಾರೆ ಮತ್ತೆ ಆಸಕ್ತಿಯಿಂದ ಕೆಲಸ ಮಾಡ್ತದಾರಲ್ವಾ? ಹೌದು ಸರ್, ಚೆನ್ನಾಗಿ ಮಾಡ್ತಿದ್ದಾರೆ, ಮನೇಲಿ ನಾವು ಮಾಡ್ತಿದ್ವಿ. ಹೌದು, ನೀವು ಮತ್ತೆ ನಿಮ್ಮ ಅಣ್ಣನ ತಮ್ಮನ? ತಮ್ಮ ಇರ ನನಗೆ. ತಮ್ಮ, ಅವ್ರೇನು ಓದ್ತಿದ್ದಾರೆ? ಅವನು ಬಿಬಿಎ ಕಂಪ್ಲೀಟ್ ಆಗುಂಟು, ಈಗ ಅವನು ಅಲ್ಲಿ ಇದ್ದಾನೆ, ಇಬ್ರು ಮನೇಲಿ ಆಗಿದ್ವಿ ಈಗ. ಹೌದಾ? ಈಗ ಮನೇಲೆಲ್ಲ ಈಗ ತೋಟದ ಕೆಲಸ ಅಲ್ಲ ಸರ್, ಈಗ ಬಿಜಿ ಆಗಿಬಿಟ್ಟಿದ್ವಿ ಹಂಗೆ. ಓಹೋ, ತಮ್ಮನ ಹೆಸರು ಏನಂದ್ರಿ? ಕಿಶನ್ ಅಂತೇಳಿ. ಕಿಶನ್? ಹೌದು ಸರ್. ಓಕೆ, ಅವರು ಬಿಬಿಎಂ ಓದಿದ್ರ? ಹೌದು ಸರ್, ಬಿಬಿಎಂ ಕಂಪ್ಲೀಟ್ ಆಗುಂಟು ಒಂದು. ನೋಡಿ, ಇಬ್ರು ಯುವಕರು, ಇಬ್ರು ಹುಡುಗರು ಮನೇಲಿ ಇದಾರೆ ಅಂದ್ರೆ ದೊಡ್ಡ ಶಕ್ತಿ ಅಲ್ವಾ? ಎಷ್ಟು ಕೆಲಸ ಮಾಡಬಹುದು ಅಲ್ವಾ? ನಿಜ ನಿಜ ನಿಜ, ಅಮ್ಮನಿಗೆ ಸಂತೋಷವೇ ಸಂತೋಷ, ಇಂತ ಮಕ್ಳು ಇದಾರಲ್ಲ ಅಂತ. ನಮಗೂ ನಮಗೆ ಆಗ್ತಾ ಇದೆ ಅಂದಾಗ ನಿಮ್ಮ ಅಮ್ಮನಿಗೆ ಆಗ್ಲಿಕ್ಕಿಲ್ವ ಅಥವಾ ಬೇರೆಯವ್ರಿಗೆ ಆಗ್ಲಿಕ್ಕಿಲ್ವ ಅಲ್ವಾ? ಹೌದು, ಸಂತೋಷ ಆಯ್ತು ಸಂಪರ್ಕ ಮಾಡಿದ್ರಿ. ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳುವ ಆಸಕ್ತಿನೇ ಇಟ್ಕೊಂಡಿದ್ರಲ್ಲ, ಅದೊಂಥರ ನಮಗೂ ಅಭಿಮಾನದ ಸಂಗತಿ. ಹೌದು, ರೇಡಿಯೋ ಕೇಳುವ ಹವ್ಯಾಸ ಚಿಕ್ಕವರಿದ್ದಂಗಳಿಂದ ಇದೆಯಾ? ಹೇಗೆ? ಇಲ್ಲ ಸರ್, ಅದು 6 ಇಯರ್ಸ್ ಇಂದ ಬ್ಯಾಕ್ ಇಂದ ಕೇಳಕ್ ಶುರು ಮಾಡಿದ್ವಿ ಅಷ್ಟೇ. ಹೌದಾ? ಒಳ್ಳೇದು ನೋಡಿ. ಅದೇಂಗ್ ಗೊತ್ತಾಯ್ತು ನೀವು ರೇಡಿಯೋ ಕೇಳಬೇಕು, ಇಲ್ಲಿ ವಿಚಾರಗಳನ್ನು ಗಮನಿಸ್ಬೇಕಂತ? ಸರ್ ಮನೇಲಿ ಹಾಕಿರ್ತಾರಲ್ಲ, ಅದು ಕೇಳ್ತಾನೆ ಇರ್ತೀವಿ ನಾವು. ಮನೆಯಲ್ಲಿ ಬೆಂಕಿ ಬೆಟ್ಟ ಕೂತು ಕೂತು ಅಲ್ಲೇ ಕೇಳ ಸರ್ ಅದು. ಹೌದು ಹೌದು ನೋಡಿ, ಅದೇ ಮನೆ ವಾತಾವರಣ ಹೇಗಿರುತ್ತೋ ಹಾಗೆ ಮಕ್ಕಳು ಬೆಳೀತಾರೆ, ಈ ತರರು ಹಾಗೆ ದಾರಿಗೆ ಬಂದ್ಬಿಡ್ತಾರಲ್ವಾ? ಅದೇ ಸರ್, ಅದೇ. ಹೌದು, ಖುಷಿ ಆಯ್ತು ಸಚಿನ್ ಸಂಪರ್ಕ ಮಾಡಿದ್ದು, ನಮಗೆ ಬಹಳ ಸಂತೋಷ ತಂದಿದೆ. ನಿಮ್ ಜೊತೆಗೆ ಆಮೇಲೆ ನಾವು ಮಾತಾಡ್ಬೋದಂತ ಅನ್ಕೊಂಡಿದ್ವಿ. ನಿಮ್ಮ ಸಂಖ್ಯೆನೇ ಹೇಳ್ಬೋದಾ ಸಚಿನ್? 8722 80 80 30 70 70. ಒಂದು ಪ್ರಶ್ನೆನ ಕೇಳ್ತಾ ಇದ್ದೀವಿ, ಇನ್ನು ಮುಜುಗರ ಇಟ್ಕೋಬೇಡಿ ಅಥವಾ ಏನು ಅನ್ಕೋಬೇಡಿ, ಉತ್ತರ ಸಿಕ್ಕರೆ ಹೇಳಿ, ಇಲ್ಲಾಂದ್ರೆ ನಾವು ಉತ್ತರ ಹೇಳ್ತೀವಿ. ಗಣೇಶ್ ಅವರು ಹೇಳಿಲ್ಲ, ನೀವು ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾವು ಹೇಳ್ತೀವಿ. ಕಪ್ಪು ಬಣ್ಣದ ಅಕ್ಕಿಯ ತಳಿಯ ಹೆಸರೇನು ಅಂತ ಅನ್ಕೊಂಡು ಹೇಳ್ಬೋದು. ಕೆಂಪು ಬಣ್ಣ ಬರುತ್ತೆ, ಇದು ಕಪ್ಪು ಬಣ್ಣ ಸರ್. ಕ್ಯಾಸರಿ, ಕ್ಯಾಸಕ್ಕಿ ಅದೆಲ್ಲ ಕೆಂಪು ಇರುತ್ತೆ ಅಲ್ವಾ? ಈ ಕಡೆ ಕುಶಾಲ್ ನಗರ ಸುತ್ತಮುತ್ತ ನಾಲ್ಕಾರು ಜನ ಬೆಳೆಯೋದನ್ನ ನಾವು ಗಮನಿಸಿದ್ವಿ, ಇನ್ನೂ ಬೆಳೆಯುತ್ತಿರಬಹುದು ಗೊತ್ತಿಲ್ಲ. ಬರ್ಮಾ ಭತ್ತ ಅಂತ ಅನ್ಕೊಂಡು ಹೇಳ್ತಾರೆ, ಬರ್ಮಾ ರೈಸ್. ಹಾ ನೋಡಿ, ಅದೇ ಅದರ ಮೇಲಿನ ಸಿಪ್ಪೆನೂ ಅದೇ ತರ ಇರುತ್ತೆ, ಅಂದ್ರೆ ಸ್ವಲ್ಪ ಹಳದಿ ಮಿಶ್ರಿತ ಕಪ್ಪು ಅಥವಾ ಒಣಗಿಸಿದ್ಮೇಲೆ ಕಪ್ಪೆ ಕಾಣುತ್ತೆ. ಒಳಗಡೆ ಅಕ್ಕಿ ಅಂತೂ ಕಪ್ಪೆ. ಪಾಯಸನೂ ಚೆನ್ನಾಗಿರುತ್ತೆ, ಅನ್ನ ಮಾಡಿ ಊಟ ಮಾಡುವಾಗ ಸ್ವಲ್ಪ ಉಪ್ಪು ಸಾಂಬಾರ್ ಪದಾರ್ಥ ಹೆಚ್ಚಿಗಿದ್ರೆ ಒಳ್ಳೇದಂತ ಕೆಲವೊಬ್ರು ಹೇಳೋದಿದೆ. ಆದ್ರೂ ಬಣ್ಣದ ಅಕ್ಕಿ ಸೇವನೆಗೆ ಹಿತಕರ ಅಲ್ವಾ? ಹೌದೌದು, ಖುಷಿ ಆಯ್ತು ಮಾತಾಡೋಣ. ಅಮ್ಮನಿಗೆ ನಮ್ಮ ನಮಸ್ಕಾರ ಹೇಳಿ. ನಿಮ್ಮ ತಾಯಿ ಅಂತವರು ಬಹಳ ವರ್ಷಗಳ ಕಾಲ ನಮ್ಮ ಸಮಾಜದಲ್ಲಿ ಇದ್ದಷ್ಟು ಅದು ಮನೆತನಕ್ಕೂ ಸಮಾಜಕ್ಕೂ ಒಂಥರ ಶೋಭೆ. ಹೌದು ಸರ್, ಅದೇ. ಓಕೆ ಫೈನ್, ಒಳ್ಳೇದು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಧನ್ಯವಾದ ಸರ್. ಕೇಳಿದ್ರೆ ಕೃಷಿಯಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು, ಏನೆಲ್ಲ ಪ್ರಗತಿ ಆಗ್ತದೆ ಅನ್ನೋದಕ್ಕೆ ಈ ರೀತಿಯ ಕುಟುಂಬಗಳು ಒಳ್ಳೆ ಉದಾಹರಣೆ ಆಗ್ತವೆ. ವಿನೋದಾಕ್ಷಿ ಅವರ ಸಂದರ್ಶನವನ್ನು ಈ ಹಿಂದೆ ನಾವು ಪ್ರಸಾರ ಮಾಡಿದ್ದೀವಿ. ತಮ್ಮ ಪತಿಯನ್ನು ಕಳೆದುಕೊಂಡನ್ನು ಧೃತಿಗೆಡದರನೆ ಮನೆತನವನ್ನು ಚೆನ್ನಾಗಿ ಬೆಳೆಸಿದರೆ ವಿನೋದಾಕ್ಷಿ ಅವರು ಮಕ್ಕಳನ್ನು ಕೃಷಿಯಲ್ಲಿ ತೆಗೆದುಕೊಂಡು ಹೋಗ್ತಿದ್ದಾರೆ. ಇದು ಒಂಥರ ಅರ್ಥಪೂರ್ಣವಾದ ಬದುಕು. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಸರ್ ನಮಸ್ತೆ, ನಮ್ಮ ಮರಗೋಡಿಂದ ಮಲವಿ ಕಿಶೋರ್ ಅಂದ್ಬಿಟ್ಟು. ಕಿಶೋರ? ಕಿಶೋರ್, ಕಿಶೋರ್ ಅಂದ್ಬಿಟ್ಟು. ಕಿಶೋರ, ಕಿಶೋರ, ಕಿಶೋರ್, ಕಿಶೋರ್. ಇನ್ನೊಂದ್ಸರಿ? KISHU, ಕಿಶೋರ್, ಕಿಶೋರ್. ಓಹೋ, ಕಿಶೋರ್. ಓಕೆ ಕಿಶೋರ್, ಏನ್ ಮಾಡ್ತಾ ಇದೀರಿ ತಾವು? ಸರ್ ನಾವು ಕೃಷಿ, ಗದ್ದೆ ಕೆಲಸ, ತೋಟ ಕೆಲಸ ಇದೆ ಸರ್. ವೆರಿ ಗುಡ್. ಅಂದ್ರೆ ನಿಮ್ದೇನಾ ಅಥವಾ ಇನ್ನು ಬೇರೆ ಮಾಡ್ತೀರಾ? ನಮ್ದೇ ಸರ್, ನಮ್ದು ಕೆಲಸ ಆದ್ಮೇಲೆ ಬೇರೆ ಕೆಲಸ ಹೋಗ್ತೀವಿ. ಒಳ್ಳೇದು, ಒಳ್ಳೇದು. ತಾವೇನು ಓದಿದ್ರಿ ಕಿಶೋರ್? ಸರ್ ನಾನು SLC ಅಂದ್ರೆ SLC ಫೇಲ್. ಓಹೋ, ತೊಂದ್ರೆ ಇಲ್ಲ, SLC ಫೇಲ್ ಆದ್ರೆ ಬದುಕಿನಲ್ಲಿ ಪಾಸ್ ಆಗಿದ್ದೀರಿ. ಫಸ್ಟ್ ನೈನ್ತ್ ಎಲ್ಲ ಪಾಸ್ ಆದ ಸರ್. ಹೇಗಿದೆ ನಿಮ್ಮ ದುಡಿಮೆ ಕಿಶೋರ್? ಹಾಗೆ ಸರ್ ಮಾಡ್ತಾ ಇದ್ವಿ, ಕೈಲಾಗಷ್ಟು ಮಾಡ್ತಾ ಇದ್ವಿ ಅಲ್ವಾ? ಅಲ್ಲ ಚಂದಾಗಿ ದುಡಿದ್ರೆ ಜೀವನ ಚಂದವಾಗಿರುತ್ತಲ್ವಾ? ಊಟ ಚೆನ್ನಾಗಿರುತ್ತೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಸರ್. ಹೌದೌದು, ಅಚ್ಚುಕಟ್ಟಾಗಿ ದುಡಿದ್ರೆ ಹಿತವಾಗಿ ಊಟ ಹೋಗುತ್ತೆ, ಸುಖವಾಗಿ ನಿದ್ದೆ ಬರುತ್ತೆ ಅಲ್ವಾ? ಅದೇ ಒಂಥರ ಅರ್ಥಪೂರ್ಣವಾದ ಬದುಕು. ಬೇರೆ ಈ ಕಂಪನಿ ಕೆಲಸ ಸರ್, ಅವ್ರಿಗೆ ದುಡ್ಡು ಇರುತ್ತೆ, ದುಡ್ಡಿದ್ರು ನಿದ್ರೆ ಇಲ್ಲ, ನಿದ್ರೆ ಇದ್ರು ದುಡ್ಡಿಲ್ಲ, ಆ ತರ ಇರುತ್ತೆ. ಅಲ್ಲ ಎಷ್ಟೋ ಜನಗಳಿಗೆ ನಿದ್ರೆನೇ ಇಲ್ಲ ಸರಿಗೆ. ಅದಕ್ಕೆ ಒಂದು ಗಾದೆ ಇದೆ, ಏನು ಹೇಳ್ಬೋದಾ? ನಿದ್ದೆಗೆ ನಿದ್ರೆ ಮಾಡಲ್ಲ, ಊಟ ಮಾಡಲ್ಲ. ನಮ್ಮಂತ ಕೂಲಿಗಾರರು ನಿದ್ದೆ ಮಾಡ್ತೀವಿ, ಊಟ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಮಲಗ್ತೀವಿ. ದುಡ್ಡನ್ನು ಇಟ್ಕೊಂತೀರಿ ಅಲ್ವಾ? ಅಪರೂಪಕ್ಕೆ ಕೆಲವೊಬ್ರು ಏನೇನು ಅಭ್ಯಾಸ ಮಾಡ್ಕೊಂಡು ಹಾಳು ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ವಿನಂತಿ ಕಿಶೋರ್, ನೀವು ಏನು ದುರಭ್ಯಾಸಗಳಿಗೆ ಬಲಿ ಆಗ್ಬೇಡಿ. ಅಚ್ಚುಕಟ್ಟಾಗಿ ಜೀವನ ಮಾಡಿದ್ರೆ ಅದೊಂಥರ ಬೇರೆಯವರು ಸೈ ಅಂತ ಹೇಳೇ ಹೇಳ್ತಾರೆ. ದೊಡ್ಡವರು ಸೈ ಅಂದ್ರೆ ನಮಗೆ ಸರ್, ನಮಗೆ ಒಂದು ಅದು ಒಂದು ಊರಿ ತುಂಬಿಸ್ಬೇಕು. ದೊಡ್ಡವರೇ ಒಂಥರ ಬಲಿ ಆದ್ರೆ ನಾವು ಒಂಥರ. ಹೌದು, ನಿಜ ನಿಜ. ನಿಮ್ದು ಸ್ವಂತ ತೋಟ ಜಮೀನು ಎಷ್ಟಿದೆ ಕಿಶೋರ್? ಸ್ವಂತ ತೋಟ ಅಂದ್ರೆ ಸರ್, ತಮ್ಮಂದು 3 ಎಕರೆ ಇದೆ ಸರ್, ನಂದು 3 ಎಕರೆ ಗದ್ದೆ ಇದೆ ಸರ್, ದನಗಳಿದಾವೆ. ದನಗಳು ಎಷ್ಟಿದಾವೆ? ದನಗಳು ಒಂದು ಆಸ್ತಿ ಇದೆ, ಒಂದು ಕರಿ ಇದೆ ಸರ್, ಒಂದು ಹೋರಿ ಇದೆ, 2 ಊಡೋ ದನಗಳಿದೆ. ನಮ್ಮಲ್ಲಿ ಅಂದ್ರೆ ಟ್ರಾಕ್ಟರ್ ಟಿಲ್ಲರ್ ಬರಲ್ಲ ಸರ್, ಅದರಿಂದ ನೇಗಿಲೆಲ್ಲ ಓಡೋದು ನಾವು ಅಲ್ವಾ? ಹೌದು. ಇದು ಈಗ ನಿಮ್ಮ ತೋಟದಲ್ಲಿ ನಿಮ್ಮ ಗದ್ದೆಯಲ್ಲಿ ಕೆಲಸ ಆಗಿ ಮತ್ತೆ ಬೇರೆಯವರು ಜಮೀನು ತೋಟಕ್ಕೆ ಹೋಗಿ ದುಡಿತೀರಿ? ಹೌದು ಸರ್, ನಮ್ಮಲ್ಲಿ ಕೆಲಸ ಮುಗಿದ್ಮೇಲೆ ಬೇರೆ ಕೆಲಸ ಹೋಗ್ತೀವಿ. ವಾ ವಾ ವಾ, ನೋಡಿ ಎಷ್ಟೋ ಜನ 1 ಎಕರೆ 1/2 ಎಕರೆ 2 ಎಕರೆ ಇದ್ರೂ ಏನೋ ಒಂಥರ ಸ್ವಾಭಿಮಾನ ಇಟ್ಕೊಂಡು ನಾವು ಬೇರೆಯವ್ರ ಹತ್ರ ದುಡಿಯೋದೇನು ಅಲ್ಲಿ ಅನ್ಸ್ಕೊಳ್ಳೋದೇನು ಅನ್ನೋ ಥರನೇ ಇರ್ತಾರೆ. ಇಲ್ಲ ಸರ್, ಇಲ್ಲಿ ನಮ್ಮ ಮರಗೋಡು ಏರಿಯಾದಲ್ಲಿ ಎಲ್ಲರೂ ನಮ್ಮ ಕೆಲಸಕ್ಕೆ ಬರೋರು ಕೂಲಿ ಆಳು ಅಂತ ಯೋಚನೆ ಮಾಡಲ್ಲ, ಎಲ್ಲ ಫ್ರೆಂಡ್ಸ್ಗಳು ಎಲ್ಲ ನಮ್ಮ ಮನೆಯವರು ಅಂತ ಯೋಚನೆ ಮಾಡ್ತಾರೆ. ಅದು ಒಂಥರ ಖುಷಿ ಕೂಡ ವಿಚಾರ, ನಮಗೂ ಒಂದು ಹುಮ್ಮಸ್ ಬರುತ್ತೆ ಸರ್ ಅಲ್ವಾ? ಹೌದು. ನಿಮ್ಮ ಸಂಖ್ಯೆನೇ ಹೇಳಿ ಕಿಶೋರ್. 4 8 3 ಇನ್ನೊಂದ್ ಸರಿ, ಇನ್ನೊಂದ್ ಸರಿ 9 4 8 8 3 4 1 4 3 1 ಸರ್. 3 1 ನೋಡಿ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಹೇಳ್ತಾ ಇದ್ರಿ, ಎಸ್ ಎಲ್ ಸಿ ಫೇಲ್ ಆದ್ರೂ. ಜೀವನದಲ್ಲಿ ನೀವು ಪಾಸ್ ಆಗಿದ್ದೀರಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಎಷ್ಟು ವಯಸ್ಸು ಕಿಶೋರಣ್ಣ? ಸರ್ ನನಗೆ 38 ಸರ್. ಯಂಗ್ ಅಂಡ್ ಎನರ್ಜೆಟಿಕ್, ಒಳ್ಳೇದು, ಖುಷಿ ಆಯ್ತು. ಒಂದು ನೀವು ಬೈಕ್ ಅಥವಾ ಯಾವ್ದಾದ್ರು ಉಪಯೋಗಿಸ್ಕೊಳ್ತೀರ ವಾಹನವನ್ನ? ಇಲ್ಲ ಸರ್, ಇಲ್ಲ ನನಗೆ ಯಾವ್ದು ವೆಹಿಕಲ್ ಇಲ್ಲ ಸರ್. ಓಹೋ, ನಡ್ಕೊಂಡು ಹೋಗೋದು, ನಡ್ಕೊ ಬರೋ ಸರ್. ಅಬ್ಬಾ, ಓಹೋ. ಈಗ ನನ್ನ ತಮ್ಮನಿಗೆ ಬೈಕ್ ಇದೆ, ನನ್ನ ತಮ್ಮನಿಗೆ ಬೈಕ್ ಇದೆ. ನೀವು ಬೈಕ್ ಹೊಡೆಯೋದ್ ಕಲ್ತಿಲ್ವಾ? ಗೊತ್ತು ಸರ್, ಓಡಿಸ್ಲಿಕ್ಕೆಲ್ಲ ಗೊತ್ತು, ವೆಹಿಕಲ್ ಎಲ್ಲ ಗೊತ್ತು ಅಂದ್ರೆ ಹೋಗಲ್ಲ ಅಂತ ಅಷ್ಟೇ, ಬೇಡ ಈಗ ಸದ್ಯಕ್ಕೆ ಬೇಡ ಅಂತ. ಓಕೆ, ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ಇದೆಯಲ್ಲ, ಹತೋಟಿ ಮಾಡ್ಕೊಂಡು ಹೋಗೋದಿಲ್ಲ, ಅದು ಒಳ್ಳೇದೆ. ಗಾಂಧೀಜಿಯವರು ಅದ್ನ ಹೇಳ್ತಾರೆ, ನಿನ್ನನ್ನು ನೀನು ನಿಯಂತ್ರಣದಲ್ಲಿ ಇಟ್ಕೊಂಡು ಜೀವನ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಸ್ವಾತಂತ್ರ್ಯ ಅಂತ. ಅದೇ ದೊಡ್ಡ ಸುಖ ಅಂತ. ಹೌದು. ಈಗ ಒಂದು ವಾಹನ ಯಾಕೆ ಕೇಳಿದ್ವಿ ಅಂತಂದ್ರೆ, ವಾಹನಕ್ಕೆ ಬಳಸುವ ಇಂಧನ ಒಂದಕ್ಕೆ ಮೋಟಾರ್ ಸ್ಪಿರಿಟ್ ಅಂತ ಕರೀತಾರೆ. ನಾವು ಬೈಕು ಅಥವಾ ಕಾರು, ಬಸ್ಸು, ಲಾರಿ ಇಂಥದಕ್ಕೆಲ್ಲ ಒಂದು ಇಂಧನವನ್ನು ಬಳಸ್ತೀವಿ. ಅಲ್ಲಿ 2 ಆಪ್ಷನ್ ಇದೆ ನಿಮಗೆ, ಪೆಟ್ರೋಲು ಅಥವಾ ಡೀಸೆಲ್ಲು. ಇದರಲ್ಲಿ ಒಂದಕ್ಕೆ ಮೋಟಾರ್ ಸ್ಪಿರಿಟ್ ಅಂತ ಕರೀತಾರೆ, ಯಾವುದದು? ಯಾವುದು? ಪೆಟ್ರೋಲ್. ಪೆಟ್ರೋಲ್ ಹೆಂಗ್ ಹೇಳಿದ್ರಿ ಪೆಟ್ರೋಲ್ ಅಂತ? ಪೆಟ್ರೋಲ್. ನೋಡಿ ನೋಡಿ ನೋಡಿ, ಎಷ್ಟೋ ಜನ ಅನ್ಕೊಂತಾರೆ ಎಸ್ ಎಲ್ ಸಿ ಫೇಲ್ ಆದ್ರೆ ಅವ್ರಿಗೇನ್ ತಿಳುವಳಿಕೆ ಇಲ್ಲ ಅಂತ, ಆದ್ರೆ ಎಷ್ಟೋ ಜನಗಳಿಗೆ ಓದ್ದೇ ಇದ್ರು ಸಖತ್ ತಿಳುವಳಿಕೆ ಇದೆ, ಜಾಣರಿದಾರ ಅಲ್ವಾ? ಅದಕ್ಕೆ ಹೇಳೋದು ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ. ಖುಷಿ ಆಯ್ತು, ಒಳ್ಳೇದು, ಸಂಪರ್ಕ ಮಾಡೋಣ. ನಮಸ್ಕಾರ. ನೋಡಿ ಶ್ರೋತೃಗಳೇ, ಕೊಡಗಿನ ಬೇರೆ ಬೇರೆ ಭಾಗಗಳಿಂದ ಆಸಕ್ತರು ಸಂಪರ್ಕ ಮಾಡ್ತಿದ್ದಾರೆ, ನಮಗೂ ಖುಷಿ ಆಗುತ್ತೆ. ಅವ್ರ ಜೊತೆ ಮಾತಾಡೋದು, ಮತ್ತಷ್ಟು ವಿಷಯಗಳನ್ನು ಹಂಚಿಕೊಳ್ಳೋದು, ಆಗಿಂದಾಗ ಆಗಿದ್ದಂಗೆ ಸಂಪರ್ಕ ಮಾಡೋರು ಅವಕಾಶ ಮಾಡಿಕೊಟ್ರೆ ಈ ಥರ ನೀವು ಕೇಳ್ತಾ ಇರ್ರಿ. 2 ತಿಂಗಳು 3 ತಿಂಗಳಿಗೋ ಅಥವಾ ತಿಂಗಳಿಗೋ ಒಂದು ಸಾರಿ ವಿಶೇಷ ವಿಚಾರಗಳನ್ನು ಇಟ್ಕೊಂಡು ಮಾತಾಡಿದ್ರೆ ಇನ್ನೂ ಒಳ್ಳೆಯದೆ. ಕೆಲವೊಂದು ನಿಮ್ಮಲ್ಲಿ ಅನುಭವಗಳಿರ್ತವೆ, ಅದನ್ನು ಕ್ರೋಢೀಕರಣ ಮಾಡಿಕೊಂಡು ಒಂದೆರಡು ನಿಮಿಷ ಪ್ರಸ್ತಾಪ ಮಾಡಿದರೆ ಪ್ರಯೋಜನ ಆಗ್ತದೆ ಅಂತ ಅಂದ್ಕೊಂಡು ನಾವು ಭಾವಿಸ್ಕೊಳ್ತಾ ಇದ್ದೀವಿ. ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. ಮಡಿಕೇರಿ ಆಕಾಶವಾಣಿಯಿಂದ 08272 2006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ರೈತ ಮಹಿಳೆಯರು ಸಂಪರ್ಕ ಮಾಡ್ಬೋದು, ಯುವಕರು ಅನುಭವಿ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಶ್ರೋತೃಗಳೇ, ಅಣಬೆಯನ್ನು ಕೊಡಗು ಜಿಲ್ಲೆಯಲ್ಲಿ ಧಾರಾಳವಾಗಿ ಬೆಳಿಬೋದು, ಅದರಲ್ಲೂ ತಂಪು ಹವೆಯ ಈ ಭಾಗದಲ್ಲಿ ಅಣಬೆ ನಮಗೆ ಒಳ್ಳೆ ಆಹಾರದ ಮೂಲ ಆಗ್ತದೆ. ಪರಿಶುದ್ಧವಾದ ಆಹಾರ, ಶಿಲೀಂಧ್ರ ಜಾತಿಗೆ ಸೇರಿರುವ ಈ ಅಣಬೆ ಬೀಜಗಳನ್ನು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಉತ್ಪಾದನೆ ಮಾಡಿ ವಿತರಣೆ ಮಾಡಲಾಗ್ತಾ ಇದೆ. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಣಬೆ ಉತ್ಪಾದನೆ ಮಾಡುವ ಪ್ರಯೋಗಾಲಯ ಇದೆ, ತರಬೇತಿಗಳನ್ನು ನೀಡಲಾಗ್ತಾ ಇದೆ. ನಮ್ಮ ಬದುಕಿಗೆ ಬೇಕಾದ ಅನೇಕ ಸಂಗತಿಗಳನ್ನು ಇವತ್ತು ಸರ್ಕಾರಿ ಸಂಘ ಸಂಸ್ಥೆಗಳು ನೀಡ್ತದವೆ, ಅನುಭವಿ ಕೃಷಿಕರು ವ್ಯಕ್ತಿಗಳು ಕೊಡ್ತಿದ್ದಾರೆ. ನೋಡಿ, ದೇಶದಲ್ಲಿ ಇವತ್ತು ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದು. ರೈತರಿಗೆ ನೆರವಾಗುವ ಯೋಜನೆಗಳು, ಕಿಸಾನ್ ಸಮ್ಮಾನ್ ನಿಧಿ, ಕಿಸಾನ್ ಕ್ರೆಡಿಟ್ ಕಾರ್ಡ್, ಹಾಗೆ ನೈಸರ್ಗಿಕ ಕೃಷಿ, ಜಲ ಸಂರಕ್ಷಣೆ, ಭೂಮಿಯ ಫಲವತ್ತತೆಗೆ ಪೂರಕವಾದ ಪರಿಕರಗಳನ್ನು ವಿತರಣೆ ಮಾಡೋದು, ಯಂತ್ರಗಳನ್ನು ಸಬ್ಸಿಡಿಯಲ್ಲಿ ಸಹಾಯಧನದಲ್ಲಿ ಸಿಗೋ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರೋದು, ಬೆಳೆ ಸಮೀಕ್ಷೆ, ಡ್ರೋನ್ ಮೂಲಕ ಸಿಂಪರಣೆ ಮತ್ತಿತರ ಕೆಲಸಗಳನ್ನು ಕೈಗೊಳ್ಳೋದು, ಹೀಗೆ ಎಷ್ಟೊಂದು ಸಂಗತಿಗಳಿದಾವಲ್ವ. ಈ ನಿಟ್ಟಿನಲ್ಲಿ ನೀವು ವೈಯಕ್ತಿಕವಾಗಿ ಹೇಗೆ ಹೇಗೆ ಕೆಲಸ ಮಾಡಬೇಕನ್ನೋದನ್ನು ಆಲೋಚನೆ ಮಾಡಿಕೊಂಡು ಅವಕಾಶ ಸಿಕ್ಕಾಗ ಬಳಕೆ ಮಾಡಿಕೊಳ್ಳಿ. ಖುಷಿಯಾಗಿ ಜೀವನ ಮಾಡೋದನ್ನು ನೀವು ರೂಢಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಸಮಯ ಇನ್ನು ಒಬ್ಬರ ಜೊತೆ ಮಾತಾಡ್ಬೋದು ಅಂತ ಅನಿಸುತ್ತೆ. ಮುಂದಿನ ಕರೆ ವ್ಯತ್ಯಾಸ ಆಯಿತು, ಕಡಿತವಾಯ್ತೇನು. ನೋಡಿ ಶ್ರೋತೃಗಳೇ, ಇನ್ನೊಬ್ಬರು ಪ್ರಯತ್ನ ಮಾಡ್ಬೋದು. 08272 2006 ಈ ಸಂಖ್ಯೆ ಲಭ್ಯ ಇದೆ, ಕರೆ ಮಾಡ್ಬೋದಾ? ಕೊನೆ ಕರೆ ನೋಡೋಣ, ಯಾರು ಮಾಡ್ತೀರಿ ಅಂತ, ಇಲ್ಲಾಂದರೆ ನಾವು ಸಮಾಪ್ತಿ ಮಾಡ್ತೀವಿ, ಮುಂದಿನ ಕಾರ್ಯಕ್ರಮ ಪ್ರಸಾರ ಆಗಬೇಕಲ್ಲ. ಓಕೆ, ಈಗ ನಾವು ಸ್ವೀಕರಿಸಿದರೆ ಸೂಕ್ತ ಆದೀತಾ ಇಲ್ಲ ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಕೊನೆ ಗಳಿಗೆಯಲ್ಲಿ ಬಂದಿದ್ದರಿಂದ 944938867 ಈ ಸಂಖ್ಯೆನ ಸ್ವೀಕರಿಸ್ಲಿಕ್ಕೆ ಆಗ್ತಾಯಿಲ್ಲ, ಬೇಸರ ಮಾಡ್ಕೋಬೇಡಿ, ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಶ್ರೋತೃಗಳೇ, ನೀವು ಅಭಿಮಾನಪಟ್ಟು ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ಹಾಗೆ ಅನೇಕರು ಆಸಕ್ತಿಯಿಂದ ಆಲಿಸ್ತಿದ್ದೀರಿ, ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಿದ್ದೀವಿ. ನಮಸ್ಕಾರಗಳು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರೆ, ಸಮಯ ಈಗ 7:20 ಆಗಲಿದೆ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು.

ಪೊನ್ನಂಪೇಟೆ ಕೊಡವ ಸಮಾಜದ ಸಮೀಪ ಇಟ್ಟೀರ ಗಿರೀಶ್ ದೇವಯ್ಯ ಹಾಗೂ ಮಲ್ಲೇಂಗಡ ಶರಣು ಮಾಲೀಕತ್ವದ ಮಾಗೂರು ಮಟನ್ ಸ್ಟಾಲ್ ಶುಭಾರಂಭಗೊಂಡಿದೆ. ಉತ್ತಮ ಕುರಿಮಾಂಸಕ್ಕೆ ಭೇಟಿ ನೀಡಿ ಮಾಗೂರು ಮಟನ್ ಸ್ಟಾಲ್ ಪೊನ್ನಂಪೇಟೆ. ಸುಮಧುರ ಕ್ಷಣಗಳಿಗೆ 100% BIS HUID ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳು ಅತಿ ನೂತನ ಫ್ಯಾಷನ್ ನೊಂದಿಗೆ ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲು. ಕುಂದಚೇರಿ ಗ್ರಾಮ ಶ್ರೀ ಚೂದಾಡಮ್ಮನ ಕೇಕಡ ಕುಟುಂಬಸ್ಥರು ಶ್ರೀ ವೆಂಕಟರಮಣ ದೇವರ ಹರಿಸೇವೆಯನ್ನು ಇದೇ 27ರಂದು ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ಕುಂದಚೇರಿ ಗ್ರಾಮದಲ್ಲಿರುವ ಐನು ಮನೆಯಲ್ಲಿ ನಡೆಸಲಿದ್ದಾರೆ. ಕುಟುಂಬಸ್ಥರು, ತವರು ಮನೆ ಹೆಣ್ಣು ಮಕ್ಕಳು, ಬಂಧು ಮಿತ್ರರು, ಊರಿನವರೆಲ್ಲ ಪಾಲ್ಗೊಳ್ಳುವಂತೆ ಚೂದಾಡಮ್ಮನ ಕೇಕಡ ವಾಸುದೇವ ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರು ಮತ್ತು ಕಲ್ಲಾಚಿ. ಕಟ್ಟಮನೆ ಶ್ರೀ ಧನಂಜಯ ಅವರ ಪುತ್ರಿ ಗಾನವಿ ಮತ್ತು ಕೋಡಿ ಶ್ರೀ ತ್ಯಾಗರಾಜ ಅವರ ಪುತ್ರ ಶಿವಪ್ರಕಾಶ್ ಇವರ ವಿವಾಹ May 4ರಂದು ಮಡಿಕೇರಿ ಕಾವೇರಿ ಹಾಲ್ನಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಇದೀಗ ಅನಿವಾರ್ಯ ಕಾರಣದಿಂದ ವಿವಾಹವನ್ನು ಮುಂದೂಡಲಾಗಿದೆ. ಆಹ್ವಾನಿತರೆಲ್ಲ ಇದನ್ನರಿತು ಸಹಕರಿಸುವಂತೆ ಎರಡೂ ಕುಟುಂಬಸ್ಥರು ಕೋರಿದ್ದಾರೆ. ಕಿರುಂದಾಡು ಗ್ರಾಮದ ನಾಟೋಣನ ಉತ್ತಯ್ಯ ಭೋಜಮ್ಮ ದಂಪತಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ಹೇಳುತ್ತಾ ದೇವರು ಆಯಸ್ಸು ಆರೋಗ್ಯ ನೀಡಿ ಇವರು 100 ವರ್ಷಗಳ ಕಾಲ ಸದಾ ನಗುನಗುತ್ತಾ ಸುಖವಾಗಿರಲೆಂದು ಹಾರೈಸಿದ್ದಾರೆ. ಮಗ, ಮಗಳು, ಸೊಸೆ, ಅಳಿಯ ಹಾಗೂ ಮೊಮ್ಮಕ್ಕಳು. ರೀ, ನೆಕ್ಸ್ಟ್ ಮಂತ್ ನನ್ ಕಸಿನ್ ಮದ್ವೆ ಇದೆ ಅಲ್ವಾ, ಅದಕ್ಕೆ ನಿಮ್ಗೆ ಬ್ಲೇಜರ್ ಸೂಟ್ ಪರ್ಚೇಸ್ ಮಾಡ್ಬೇಕು. ಎಲ್ ಮಾಡೋದು? ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಲ್ಲಿ ಖರೀದಿಸೋಣ. ಇದೀಗ ಪೀಟರ್ ಇಂಗ್ಲೆಂಡ್ ಶೋರೂಮ್ ಹೊಸ ರೂಪ ಕಲ್ಪನೆಯೊಂದಿಗೆ ರೀಲಾಂಚ್ ಆಗಿದೆ. ಅಲ್ಲಿ ಹೊಸ ಹೊಸ ಮಾದರಿಯ ಬ್ಲೇಜರ್ ಸೂಟ್ ಕೂಡ ಲಾಂಚ್ ಮಾಡಿದ್ದಾರೆ. ಸ್ಪೆಷಲ್ ಆಫರ್ ನಲ್ಲಿ ಶಾಪಿಂಗ್ ಫ್ರೀ ಕೂಡ ಮಾಡಬಹುದು. ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾಡ್ ರೋಡ್ ಜಂಕ್ಷನ್, ವಿರಾಜಪೇಟೆ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು, ನಮ್ಮಲ್ಲಿ ECG, ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ಫಲಿತಾಂಶ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕಾಲ್ 9036090330. ಚರಂಡೇಟಿ ಗ್ರಾಮದ ಶ್ರೀ ಶಾಸ್ತಾವು ಭದ್ರಕಾಳಿ ದೇವರ ಉತ್ಸವ ಇದೇ 27ರಂದು ಬುಧವಾರ ನಡೆಯಲಿದ್ದು, ಅಂದು ಬೆಳಿಗ್ಗೆ ಹೆಣ್ಣು ಕೋಲ ಗಂಡು ಕೋಲ, ಹರಕೆ ಹಾಕುವುದು, ಹಿಲಿ ಆಟ, ಮಧ್ಯಾಹ್ನದ ನಂತರ ತೆರೆಮುಡಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಚರಂಡೇಟಿ ಊರಿನವರು ಕೇಳಿಕೊಂಡಿದ್ದಾರೆ. ಕೊಡವ ಒಕ್ಕಡೊಕ್ಕಡ ನಡುಲು ಮರೆನಾಡ ಕಪ್ ಕ್ರಿಕೆಟ್ ಕಳಿಕೂಟ ಇದೇ ತಾರೀಕು 28, 29, 30 ಮರೆನಾಡ ಹೈಸ್ಕೂಲ್ ಪರಬುಲು ನಡಪ. ಕ್ರೀಡಾಭಿಮಾನಿ ಎಲ್ಲರೂ ಬಂದಿತ್ತು ಕಳಿಕೂಟ ಅಂದೋಡಿ ನಡಪಕ್ಕ ಸಹಕಾರ ತರಣ ಒಂದು ಕಟ್ಟಿತ್ತು. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಪೋಸ್ಟ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂಲಿಂಗ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ಗೆ ಭೇಟಿ ನೀಡಿ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು, ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊರ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡ್ಯ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಮೊಮ್ಮಕ್ಕಳ ಕೋರಿಚೌಕ, ಮುಸ್ಕೋಲಿ, ಮಂಗಳಗರ್ಗ ಬೋಂಡಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪೂಣಚ್ಚ, ಪೂವೈ, 9980940022, ಇಲ್ಲೆಂಗಿ 9900707576. ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿರುವ ಅವಕಾಡೋಸ್ ಅಂದ್ರೆ ಬಟರ್ ಫ್ರೂಟ್ ಗಳನ್ನು ಕಾಯಿ ಬಲಿಯುವ ಮುನ್ನವೇ ಕಿತ್ತು ತೂಕದಲ್ಲಿ ನಷ್ಟಕ್ಕೊಳಗಾಗಬೇಡಿ. ನಾವು ಸ್ಥಳದಲ್ಲೇ ಬಂದು ಬಟರ್ ಫ್ರೂಟ್ ಕಾಯಿಗಳನ್ನು ಕಿತ್ತು ಕೊಳ್ಳುವುದರ ಮೂಲಕ ಅತ್ಯುತ್ತಮ ಬೆಲೆಯನ್ನು ನೀಡುತ್ತೇವೆ. ಸಂಪರ್ಕಿಸಿ ರಾಬಿನ್ ಕಾವಿರಪ್ಪ, ಕ್ಯಾನಿ ಐಂಕೋ, ಕಾಲ್ 9801638 ಅಥವಾ 9500027803. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಪ್ರಧಾನಮಂತ್ರಿ ಐಂದ 15 ಅಂಶತರ ಕಾರ್ಯಕ್ರಮತರ ಬಳಚರ ಮೀದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಮಾಹಿತಿ ಎಡ್ತಂಡತು. ಮಡಿಕೇರಿರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ಪ್ರಧಾನಮಂತ್ರಿಯರ 15 ಅಂಶತರ ಕಾರ್ಯಕ್ರಮಕ್ಕೂ ಸಂಬಂಧಪಟ್ಟನಕ್ಕೆ ಬೋರೆ ಬೋರೆ ಇಲಾಖೆಯ ಕಾರ್ಯಕ್ರಮತರ ಅನುಷ್ಠಾನ ಪಿನ್ನ ಬಳಚರ ಪರಿಶೀಲನೆ ನಡೆದುಚಿ. ಈ 15 ಅಂಶತರ ಕಾರ್ಯಕ್ರಮತರ ಕಾಲತರ ಗುರಿನ ಶೇಕಡ 100ಕ್ಕೆ ಕೆತ್ತಿಚಿಡುವನಕ್ಕೆ ಇಲಾಖೆಯ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಕಾರ್ಮಿಕ ಅಧಿಕಾರಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ, ಪಿಂಜ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಹಾಜರಿಂಜತ್. ಭಾರತೀಯ ನಾಗರಿಕ ಸೇವಾ ಪರೀಕ್ಷರ ಮಹತ್ವ ಪಿಂಜ ಪರೀಕ್ಷಕ ಮುಪ್ಪಡ ತಯಾರಿ ರಮೇದ ಮಕ್ಕಕ್ಕೆ ಅರಿವಿಕೆ ಕೊಡುವ ಉದ್ದೇಶ ಬೆಚ್ಚಂಡ್ ಇದೇ 28 ಪೊಲಾಕ 12 ಪೊನ್ನಂಪೇಟೆರ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿಲು ಪಿಂಜ ಪಳೆಯ ವಿದ್ಯಾರ್ಥಿ ಸಂಘತರ ಆದನೆಲು ನಾಗರಿಕ ಸೇವಾ ಪರೀಕ್ಷರ ಒಳನೋಟ ಅನ್ನುವ ವಿಷಯ ತ್ರಮೇದ ವಿಶೇಷ ಕಾರ್ಯಕ್ರಮ ಏರ್ಪಾಡು ಮಾಡಿತು. ಇರಾದೆ ಉಳ್ಳ ಮಕ್ಕ